ಸ್ವಲ್ಪ ಅಟ್ಯಾಕ್ ಆಗುವುದು ಕಡಿಮೆ ಕಾಣ್ತದೆ ನಮ್ಮ ತೋಟದಲ್ಲೇ ಹಾಗೆ. ಈಗ ಬೇಸಿಗೆಯಲ್ಲಿ ಹೂ ಗೊಂಚಲು ಬಿಡುವಂತದ್ದು ಸಾಮಾನ್ಯವಾಗಿ ಮಳೆಗಾಲದ ಆರಂಭದಲ್ಲಿ ಹೂ ಗೊಂಚಲು ಬಿಡುವಂತಹದ್ದು. ಈ ನೀರಾವರಿ ವ್ಯವಸ್ಥೆಯ ಪ್ರಾಮುಖ್ಯತೆ ಏನು ಅಂದ್ರೆ, ಈಗ ಅಡಿಕೆ ತೋಟಕ್ಕೆ ಹೇಗೂ ನೀವು ನೀರು ಕೊಡ್ತೀರಿ, ನೀರು ಕೊಡುವುದರಿಂದಾಗಿ ಫಸಲು ಜಾಸ್ತಿ ಆಗ್ತದ? ಅದೇನಿಲ್ಲ, ಅದು ನೀರು ಕೊಡುವುದರಿಂದಾಗಿ ಫಸಲ್, ಅದು ಜೂನ್ ಮಳೆ ಸ್ಟಾರ್ಟ್ ಆಗುವಾಗ ಇದು ಹೂ ಬಿಡ್ಲಿಕ್ಕೆ ಶುರು ಆಗ್ತದೆ, ಜೂನ್ ಜುಲೈ ಆಗುವಾಗ ಬಿಡುತ್ತದೆ. ಅದರಿಂದ ನಂತರ ಮತ್ತೆ ಜೋರು ಮಳೆ ಬಂದಂತ ಬಿಟ್ಟಂತ ಹೂ ನಿಲ್ಲುವುದಿಲ್ಲ ಅಂತ ಹೇಳ್ತಾರಲ್ಲ, ಈಗ ಜುಲೈನಲ್ಲಿ ಕದಲು ಬಂದ್ರೆ ಇದು ಅದಂದ್ರೆ ಪರಾಗಸ್ಪರ್ಶಕ್ಕೆ ಸ್ವಲ್ಪ ಇದಾಗ್ತದೆ, ತೊಂದರೆ ಆಗ್ತದೆ ಅಂತ ಹೇಳುವ ರೀತಿಯಲ್ಲಿ. ಹಾಗೆ ಮಳೆ ಒಂದು ಬಂದು ಮತ್ತೆ ಗೆರೆ ಹೋದ ನಂತರ ಅದರ ಹೂ ಬಿಟ್ಟ ನಂತರ ಮಳೆ ಹೋದ್ರೂ ಸಹ ಅದು ತೊಂದರೆ ಬರ್ತದೆ ಸ್ವಲ್ಪ. ಪರಾಗಸ್ಪರ್ಶ ಅದು ಹೆಚ್ಚಾಗಿ ನೀರಿನಲ್ಲಿ ಆಗುದಂತ ನನ್ನ. ಈಗ ಮಳೆಗಾಲದಲ್ಲಿ ಅಡಿಕೆ ಹಣ್ಣಾದಂತಹ ಸಂದರ್ಭದಲ್ಲಿ ಒಣಗಿಸುವುದಕ್ಕೆ ಯಾವ ರೀತಿಯ ಗೂಡಿನ ವ್ಯವಸ್ಥೆ ಏನಾದ್ರು ಮಾಡ್ಕೊಂಡಿದ್ದೀರಾ? ಸೋಲಾರ್ ಗೂಡು ಎಲ್ಲ ಮಾಡಿದ್ದೇವೆ, ಸೋಲಾರ್ ಇದು ಉಂಟು, ಮತ್ತೆ ಇದು ಹೊಗೆಯಾಟ ಇದೆಲ್ಲ ಉಂಟು, ನಮ್ಮ ವ್ಯವಸ್ಥೆ ಉಂಟು. ಈ ಸೋಲಾರ್ ನ ಒಂದು ವ್ಯವಸ್ಥಿತವಾಗಿ ಮಾಡುವುದು ಅಂದ್ರೆ ಹೇಗೆ, ಮತ್ತೆ ಇದರ ನಿರ್ವಹಣೆ ಕ್ರಮ ಹೇಗೆ? ಸೋಲಾರ್ ಇದ್ದು ಅದು ಈಗ ಅಡಿಕೆ ಗೂಡು ಹೌದು, ಮಾಡುವಂತಹ ಸಂದರ್ಭದಲ್ಲಿ ಏನಾದ್ರು ತಪ್ಪಾದ್ರೂ ಕೂಡ ಇದು ಅಡಿಕೆ ಜಾಸ್ತಿ ಬಿಸಿ ಆಗ್ತದೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ, ಮತ್ತೆ ಉತ್ತರ ದಕ್ಷಿಣವಾಗಿ ಮಾಡಬೇಕು, ಪೂರ್ವ ಪಶ್ಚಿಮವಾಗಿ ಮಾಡಬೇಕು ಅಂದ್ರೆ ಲೆಕ್ಕಾಚಾರ ಇರ್ತದಲ್ಲ. ಅದಂದ್ರೆ ಉತ್ತರ ದಕ್ಷಿಣ ಆಗಿ ಅಂತ ಹೇಳಿದ್ರೆ ಬಿಸಿಲು ಉತ್ತರದಿಂದ ಇದು ಪಶ್ಚಿಮಕ್ಕೆ ಇದಾಗುವ ಕಾರಣ ಎಲ್ಲಾ ರೀತಿಯಲ್ಲಿ ಒಂದೇ ಅದರ ಒಳಗಡೆ ಒಂದೇ ರೀತಿಯಲ್ಲಿ ಶಾಖ ಇರ್ತದೆ, ಶಾಖ ಬಿಸಿಲು ಬೀಳ್ತದೆ, ಅದಕ್ಕೋಸ್ಕರವಾಗಿ ಮಾಡೋದು ಹೆಚ್ಚಾಗಿ. ಅದು ಈ ಒಳಗಡೆ ಎಲ್ಲ ಹನಿ ಬೀಳದ ಹಾಗೆ ಏನ್ ಮಾಡುದು? ಈಗೆಲ್ಲ ಎಕ್ಸಾಕ್ಟಿವ್ ಫ್ಯಾನ್ ಎಲ್ಲ ಮಾಡಿ ಮತ್ತೆ ಇದೆಲ್ಲ ಮಾಡ್ತಾರೆ, ಅದು ನಮ್ಮದು ಸ್ವಲ್ಪ ಗ್ಯಾಪ್ ಬಿಟ್ಟಿದೆ, ನಾವು ಹಿಂಬದಿ ಎರಡು ಸೈಡ್ ಹೌದು ಗಾಳಿ ಪಾಸ್ ಆಗುವಾಗೆ ಸ್ವಲ್ಪ ಬಿಟ್ಟಿದ್ದೇವೆ ಹಾಗೆ, ಅದರಿಂದಾಗಿ ಏನು ನಮ್ಮಲ್ಲಿ ಮಾಯಿಶ್ಚರ್ ಏನು ಬರುವುದಿಲ್ಲ. ಅದು ಈಗ ಅಡಿಗೆ ಪ್ಲಾಸ್ಟಿಕ್ ಹಾಸಿ ಅದರ ಮೇಲೆ ಅಡಿಕೆ ಹಾಕುವಂತದ್ದು ನೆಲದಲ್ಲಿ ನೇರವಾಗಿ ಹಾಕ್ತೀರಾ? ನಮ್ಮದು ಅಂದ್ರೆ ಅಡಿಗೆ ಪ್ಲಾಸ್ಟಿಕ್ ಹಾಕ್ತೇವೆ ನಾವು, ಅಂದ್ರೆ ಕಾಲು ಹಾಕ್ಲಿಕ್ಕೆ ಇದು ಇದೆಲ್ಲ ನಮಗೆ ಒಳ್ಳೇದಾಗುತ್ತೆ ಅಂತೇಳಿ ಪ್ಲಾಸ್ಟಿಕ್ ಹಾಕಿದ್ದು, ಮತ್ತೆ ಸಿಮೆಂಟ್ ಎಲ್ಲ ಹಾಕಲಿ, ಸಿಮೆಂಟ್ ಹಾಕಿದ್ರೆ ಮತ್ತೆ ಹೀಟ್ ಜಾಸ್ತಿ ಆಗಬಹುದು, ಅಡಿಕೆ ಒಡಿಬಹುದು ಅಂತ ಅನ್ನೋ ದೃಷ್ಟಿಯಲ್ಲಿ ಅದನ್ನ ಹಾಕಿ. ಈ ಅಡಿಕೆಯನ್ನ ಮಗಚುವಂತ ಒಂದು ವ್ಯವಸ್ಥೆ ಬೇಕಾಗ್ತದೆ ಈಗಲೂ ಕೂಡ? ಅದು ಬಾರಿ ಇಂಪಾರ್ಟೆಂಟ್. ಅದು ಅಂದ್ರೆ ಒಂದೇ ಸೈಡ್ ಬಿಸಿಲು ಹೊಡೆದ್ರೆ ಈ ಒಂದು ರೀತಿಯ ಪಟೋರ ಬರ್ತದೆ ಅಂತ ಇರ್ತದೆ, ಒಡಿಯುದು ಮಗಚಲೇಬೇಕು. ಅಂದ್ರೆ ಸುತ್ತಲೂ ಕವರ್ ಆದ್ರೆ ಒಂದೇ ತರ ಬಿಸಿಲು ಶಾಖದಿಂದಾಗಿ ಅದು ಈ ಚಿಪ್ಪು ಕೊಟ್ಟು ಪಟೋರ ಇಂಥದೆಲ್ಲ ಬರುವುದಿಲ್ಲ ಅಂತ. ಈಗ ಅಡಿಕೆ ಮಗುಚುವುದಕ್ಕೆ ಏನಾದ್ರು ಕೈ ಸಾಧನ ಏನಾದ್ರು ಬಂದಿದೆಯಲ್ಲ, ಅದರ ಉಪಯೋಗ ಏನ ಮಾಡ್ತೀರಾ? ನಾವು ಕೈ ಸಾಧನ ಏನಿಲ್ಲ, ನಾವು ಕಾಲಲ್ಲಿ ಹಾಕೋದು ಹೌದು ಮೊದಲಾಗಿ, ಅಂದ್ರೆ ಎರಡು ದಿವಸಕ್ಕೊಂದ್ಸಲ ಹಾಕ್ತಾ ಇರ್ತೇವೆ. ಅವು ಒಂದಲ್ಲ ಒಂದ್ ದಿವಸದ ಇದು ಇವತ್ತಿಲ್ಲದ್ರೆ ನಾಳೆ ಅದು ಅಡಿಯ ಮೇಲೆ ಆಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಕಾಲ ಹಾಕೋದು ಅದೇ ಪದ್ಧತಿ. ಅಂದ್ರೆ ಮತ್ತೆ ನಮಗೆ ಶ್ರಮವು ಸ್ವಲ್ಪ ಕಡಿಮೆ ಆರಾಮಾಗಿ. ಈಗ ಅಡಿಕೆಯ ಒಂದು ಗುಣಮಟ್ಟವನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಒಂದು ಪ್ರತ್ಯೇಕಿಸುವಂತಹದ್ದು, ಒಂದು ವಿಂಗಡಣೆ ಮಾಡುವಂತಹದ್ದು ಎಷ್ಟರ ಮಟ್ಟಿಗೆ ಮುಖ್ಯ ಅಂತ, ಅಡಿಕೆ ಕೊಯ್ಲು ಮಾಡಿ ತಗೊಂಡ್ಬರ್ತೀರಿ ಅಥವಾ ಬಿದ್ದ ಅಡಿಕೆಯನ್ನು ಹಿಕ್ಕಿ ತಗೊಂಡ್ಬರ್ತೀರಿ, ಅದರಲ್ಲಿಯೂ ಕೂಡ ಕೆಲವು ಕಾಯಿ ಇರಬಹುದು, ಕೆಲವು ಗೋಟ್ ಇರಬಹುದು, ಏನೋ ಇರ್ತದೆ, ಅದನ್ನ ವಿಂಗಡಣೆ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಮುಖ್ಯ? ಅದು ಬಹಳ ಮುಖ್ಯ. ಅದು ಅಂದ್ರೆ ಇದು ನಾವು ಈಗ ಅಡಿಕೆ ಪ್ರೊಸೆಸಿಂಗ್ ಮಾಡೋದು, ಅದರಿಂದ ಕಾಯಿ ಅಡಿಕೆ ಮತ್ತೆ ಇನ್ನು ಒಣಗಿದ ಅಡಿಕೆ ಮತ್ತಿನ್ನು ಎಲ್ಲ ಹೆಕ್ಕಬೇಕು, ಅದನ್ನು ಒಂದೇ ತರದ ಅಡಿಕೆಯನ್ನು ಇದು ಮಾಡಿ ಪ್ರೊಸೆಸಿಂಗ್ ಮಾಡುವುದು ಉತ್ತಮ. ಅಂದ್ರೆ ನಾವು ಈಗ ಅಡಿಕೆಯನ್ನು ಒಂದು ವರ್ಷ ಎರಡು ವರ್ಷ ಹಳತಿ ಇಡುವ ಕ್ರಮ ಉಂಟು ಈ ಕಡೆ ಎಲ್ಲ ಅದೇ ರೀತಿ. ಆವಾಗ ಈ ಕಾಯಿ ಅಡಿಕೆಯಲ್ಲಿ ಬೇಗನೆ ಅದರಲ್ಲಿ ಇದು ಒಂಥರದ ಕುಟ್ಟೆ ಬಿದ್ದು ನಮ್ಮಲ್ಲೇ ಗುಗ್ಗುರು ಇದು ಟೈಪ್ ಒಂದು ಇದು ಬರ್ತದೆ, ಹುಳ ಬರ್ತದೆ, ಅದು ಬಂದು ಮತ್ತೆ ನೆಕ್ಸ್ಟ್ ಇಡೀ ಸ್ಪ್ರೆಡ್ ಒಳ್ಳೆ ಅಡಿಕೆಗೆ ಸಹ ಸ್ಪ್ರೆಡ್ ಆಗ್ತದೆ, ಅದನ್ನು ತಪ್ಪಿಸ್ಲಿಕ್ಕೆ ಆಗ್ತದೆ. ಮತ್ತೆ ಈಗ ಫಸ್ಟಿಗೆ ನಾವು ಅದನ್ನು ಫಸ್ಟಿಗೆ ಸುಲಿಯುವುದರಿಂದ ಈ ಕರಿಗೋಟು ಹೇಳ್ತಾರೆ, ಅದಕ್ಕೆ ಒಂದು ಒಳ್ಳೆ ಉತ್ತಮ ರೇಟ್, ಇಲ್ಲದ್ರೆ ನಾಡ್ದು ಅದು ಹುಡಿ ಹುಡಿಯಾಗಿ ಹೋಗ್ತದೆ. ಆ ರೀತಿ ಒಂದು ನಮಗೆ ಅದು ಉತ್ತಮವೇ ಅದು ಆ ರೀತಿ ಮಾಡೋದು. ಅಡಿಕೆಯನ್ನು ಸುಲಿಯುವಂತಹದ್ದು ಮತ್ತು ಸಂಗ್ರಹಿಸಿ ಇಡುವಂತಹದ್ದು ಈ ಬಗ್ಗೆ ಹೇಳಿ. ಅಡಿಕೆ ಸುಲಿಯುವಂತದ್ದು ನಾವು ಅಡಿಕೆ ಸುಳಿದು ಮಿಷಿನ್ ಅಲ್ಲ, ನಮ್ಮಲ್ಲಿ ಹೆಚ್ಚಾಗಿ ಕೈಯಲ್ಲೇ ಇಲ್ಲ, ಮಿಷಿನಲ್ಲಿ ಇದುವರೆಗೆ ಮಾಡಲಿಲ್ಲ. ನಾವು ಸುಳಿದು ನಾವು ಇದು ತೊಟ್ಟೆ ಹಾಕಿ ಗೋಣಿಯಲ್ಲಿ ನಾವು ಸಂಗ್ರಹಿಸಿ ಕಟ್ಟಿ ಇಡ್ತೇವೆ. ಹೆಚ್ಚಾಗಿ ಈಗ ನಾವು ಅಂದ್ರೆ ತುಂಬಾ ಸಮಯ ಇಡುವುದಿಲ್ಲ, ಅಂದ್ರೆ ಇಟ್ಟರೆ ಗಾಳಿ ತಾಗಿತ್ತು ಮತ್ತೊಂದೊಂದೆಲ್ಲ ಕಂಪ್ಲೇಂಟ್ ಬರುವ ಬದಲು ಕೂಡಲೇ ನಾವು ಅದನ್ನು ಹಳೆ ಅಡಿಕೆ ಮಾಡ್ತೇವೆ. ನಾವು ಒಂದು ವರ್ಷ ಎರಡು ಇರ್ತದೆ ಅದು, ಸುಲಿದ ನಂತರ ನಾವು ಆ ರೀತಿ ಮಾಡೋದು.